ಚಂದ್ರಣ್ಣ. ಓಹೋ ಬಾ ಜಯಣ್ಣ. ಅಲ್ಲಕ್ಕಪ್ಪ, ಓದ್ಕಿತ ಹಿಂಗೋಗಂಗೆ ಬಂದ್ಬಿಡ್ತೀನಿ ಅಂತ ಓದ್ಯಾ? ಬರ್ನೇ ಇಲ್ಲ. ನಾನು ಇವ್ರ ಮನೆಗೆ ಹೋಗ್ಬೇಕಿತ್ತು ಅಂತ ಕಾದು ಕಾದು ಸಾಕಾಗಿ ಕೊನೆಗೆ ಸುಂದ್ರಕ್ಕೆ ಸಿಕ್ಕಿಲ್ಲ. ಕಮಲಕ್ಕೂ ಜೊತೆ ಮಾಡ್ಕೊಂಡು ಹೋಗಿ ಇಸ್ಕೂಲ್ ಮನೆನಾಗೆ ಮಾತಾಡಿ ಪೌಷ್ಟಿಕ ಆಹಾರ ಹೆಂಗಿರ್ಬೇಕು ಅಂತ ಆಮ್ಯಾಕಿಂದ ಕಮಲಕ್ಕ ಮನೆ ಕರ್ಕ ಹೋಗಿ ಏ ರಾಗಿ ಹಿಟ್ಟಿನ ಉಪ್ಪಿಟ್ಟು ಮಾಡಿದ್ಲಕ್ಕಪ್ಪ. ನಿನ್ನ ನೆನಪಿಸ್ಕೊಂಡು ನಿನ್ನ ಹೆಸ್ರು ಹೇಳ್ಕೊಂಡು ನಾನು ನಿಂದು ಸೇರಿಸ್ ತಿನ್ಕ ಬಂದ್ಬಿಟ್ಟೆ. ಬುಡಪ್ಪ ಜಯಣ್ಣ, ನಿನ್ ಕಂಡ್ರೆ ಯಾಕೋ ನಂಗೆ ಸಿಟ್ಟು ಕಯ. ಯಾಕೆ ಅಂತ ಕೇಳವ ಕಮಲಕ್ಕ? ಅದ್ಯಾಕೆ ಹೇಳೋಣ? ಅಲ್ಲಪ್ಪ, ನಾನೇ ಕೇಳ್ತೀನಿ, ಅವಳೇ ಕೇಳ್ಬೇಕು. ಅಯ್ಯೋ, ನಿಂದಕ್ಕೆ ಮುಖ ಹಾಕೊಂಡು ಮಾತಾಡೋದು ನಂಗೆ ಕಷ್ಟ ಆಗದೆ ಕಣ. ಅದಕ್ಕೆ ಕಮಲಕ್ಕಂಗೆ ಯಾಕೆ ಅಂತ ಕೇಳು ಅಂತಂದು. ಅದೇನಣ್ಣ ಅದು? ಅಲ್ಲಕ್ಕವ್ವ, ಹಿಂಗೆ ಹೋಗಿದ್ದು ಹಿಂಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಜಯಣ್ಣಂಗೆ ಹೇಳ್ಬಿಟ್ಟು ನಾನು ಹೊಸಿ ಪ್ಯಾಟೆ ದಿಕ್ಕೆ ಹೋಗಿದ್ದಿ. ಅಲ್ಲಕ್ಕವ್ವ, ಪ್ಯಾಟೆಯಿಂದ ಬರಗಂಟ ಬೆಳಗ್ಗೆ ಸಂತಕ್ಕೆ ಹೋಗಿದ್ನ ನಮ್ಮ ಜಯಣ್ಣ ಸುಂದ್ರಕ್ಕಂಗೆ ಕರ್ಕೊಂಬಂದ್ಬಿಟ್ಟನೆ. ಏ ಇಲ್ ಕಣ್ಣ, ಸುಂದ್ರಕ್ಕ ನಮ್ಮನೆಗ್ ಬಂದಿದ್ದು ನಿನ್ನ ಕಾದು ಕಾದು ಜಯಣ್ಣ ನಮ್ಮನೆಗ್ ಬರ್ಲಿಲ್ವೇ? ಆಮೇಲೆ ನೀನ್ ಎಷ್ಟೊತ್ತಾದ್ರೂ ಬರ್ದಿರೋದ್ ನೋಡ್ಬಿಟ್ಟು ನಾವೇ ಹೋದ. ತಗಿ, ನೀನು ಅವನ ಜೊತೆ ಸೇರ್ಕೊಂಡ್ ಪರ್ಸಂಗ್ ಆಡ್ಬೇಡ ಕಣ. ಅಲ್ಲಕ್ಕವ್ವ, ಸುಂದ್ರಕ್ಕ ಬಂದಿರೋದೇನ ಸರಿ. ಈಗ ಸುಂದ್ರಕ್ಕ ಏನಾದ್ರು ನಮ್ಗೇನಾದ್ರು ಕೆಡಕ್ ಮಾಡಿದಳವ? ಅದ್ಯಾಕಣ್ಣ? ಅಲ್ಲ, ನಮ್ ಜಯಣ್ಣ ನಾನು ಬರೋ ಅಷ್ಟೊತ್ತಾರು ಕಾಯಕ್ಕೆ ಅವನಿಗೆ ಏನೋ ತುಟು ತುಟು ತುಟು ಅಂತ ಮಾಡ್ಬಿಟ್ಬಿಟ್ಟು ಅವನ ತಗ ಪೌಷ್ಟಿಕ ಆಹಾರ ತಿನ್ನಿಸ್ಬಿಟ್ಟು ನೋಡು ನಿನ್ ಕೆಕ್ಕನ್ನು ಲಕ ಲಕ ಲಕ ಅಂತ ಹೊಳಿತಾ ಬಿದ್ದದೆ. ಅಂದ್ರೆ ನೀನ್ ಬಿಟ್ಬಿಟ್ಟ ಎಷ್ಟು ತಿಂದಿದೀವಿ ಅನ್ಕೊಂಡಿದ್ಯಾ ನೋಡು ನನ್ ಕೆಕ್ಕಿಯ ಬಾಡೋಗಿಲ್ ಬಾಬಾ. ಹಂಗೆ ಹೋಗ್ಲಿ ಬಿಡು. ಅಲ್ಲಪ್ಪ, ಈಗೇನ್ ನಿಂಗು ರಾಗಿ ಹಿಟ್ಟಿಂದ ಉಪ್ಪಿಟ್ಟು ಬೇಕಾ? ಅಯ್ಯೋ ಬೇಡ ಅನ್ನಕ್ಕಾದದ ಜಯಣ್ಣ, ಹೋಗ್ಲಿ ಬಿಡು. ನೀನು ಪುಸ್ಲಾಯಸದಲ್ಲಿ ನಿಸ್ಸಿಮ್ಮ ಕಣ. ಅಲ್ಲ ಈಗ ನೋಡಪ್ಪ, ನಾನು ಒಂದು ಮಾತು ಹೇಳ್ತೀನಿ. ಹೇಳಪ್ಪ. ಈಗ ನಾನು ಕಮಲಕ್ಕ ಅಲ್ಲಿ ಹೋದಾಗ ಸ್ಕೂಲ್ನಾಗೆ ಇವ್ರಿದ್ರಲ್ಲಪ್ಪ, ಅದೇನು ದೈಹಿಕ ಶಿಕ್ಷಕರು ಅಂತಾರಲ್ಲ, ನೆಟ್ಗೆ ಹೇಳುವಾದ ಪಿಟಿ ಮೇಷ್ಟ್ರು. ಅಲ್ಲಕ್ಕವ್ವ, ದೈಹಿಕ ಅಂತ ಅಲ್ಲಿ ತಪ್ಕೊಂಡು ಹಿಡಿತಾ ಇದ್ಯಾ? ತಪ್ಪಲ್ಲಕ್ಕವ್ವ, ಈಗ ನನ್ನಂಗಿಯೇ ಸುಮಾರು ಜನ ಕೇಳಿಸ್ಕತ್ತಾ ಇರ್ತಾರಲ್ವಾ. ನಾನೇ ನಂದೆ ಅದನ್ನೇ ಅಂದಿದ್ದು. ಹೋಗ್ಲಿ ಬಿಡಪ್ಪ ಜಯಣ್ಣ, ನೀ ಹೇಳಿದ್ದೆ ರೈಟು ಕನ. ಹೋಗ್ಲಿ ಬಿಡಪ್ಪ, ಕಮಲಕ್ಕಂದಂಗೆ ಪಿ ಟಿ ಟೀಚರು ಹಂಗೆ ಅವರು ಹೇಳಿದ್ರ ಜಯಣ್ಣವರೇ, ಈಗ ಎಲ್ಲ ಹಳ್ಳಿನಾಗೆ ಮನೆ ಮನೆನಾಗೆ ಯೋಗವ ಅಭ್ಯಾಸ ಮಾಡಬೇಕು, ಹಂಗಾಗಿ ಸ್ಕೂಲ್ ಮನೆನಾಗೆ 21ನೇ ತಾರೀಕು ಒಂದು ಕಾರ್ಯಕ್ರಮ ಮಡಿಕೊಂಡ್ಬಿಟ್ಟಿದೀವಿ ಅಂತ. ನೀನು ಬಂದಿದ್ದಲ್ಲ, ನಿಂಗೂ ಗೊತ್ತದೆ. ಅಲ್ಲಕ್ಕನ್ ಜಯಣ್ಣ, ನಾನು ಕಮಲಕ್ಕನ ಮನೆ ದಿಕ್ಕೆ ಹೋಗಿದ್ದಿ. ಅದೇ ಹೇಳ್ತಾರಲ್ಲಪ್ಪ ಯೋಗ ದಿನ ಅಂತ, ಆದ್ರೆ ನಿಂದಲ್ ದಿನ. ನಾನು ಇದೆಲ್ಲಿಗೆ ಹೋದಯ್ಯವ ನಾಳೆಕ ಅಂತ. ಅಣ್ಣ ಯೋಗ ದಿನ ಇಲ್ವಾ? ಅಲ್ಲಿ ಈ ಸ್ಕೂಲ್ನ ಅಜಾರದಾಗ ಎಲ್ಲರಿಗೂ ಯೋಗ ಮಾಡಿಸ್ತಾರೆ, ಅದೇನೋ ಯೋಗ ಗುರುಗಳು ಬಂದರಂತೆ, ನೀನು ಬಾ ಅಂತಂದ. ನಾನು ಯಾಕೆ ಬೇಡ ಅಂತನ್ಲಿ? ಹಾ, ಕಮಲಕ್ಕನ ಜೊತೆ ಹೋಗೋದು ನಮಗೂ ಖುಷಿ ಅಲ್ವಪ್ಪ ಜಯಣ್ಣ. ಈ ಬಾ ಏನು ಮಾಡಿಬಿಟ್ಟವಳೆ ಬೆಳಗಂಜಾವ ಎದ್ದಬ್ಬ ಈ ಯಾವುದು ಈ ಚಾಪ ದಿಂಬು ಎಲ್ಲ ಸುತ್ಕೊಂಡು ಕಂಕಳಗ್ ನೇತಾಕೊಂಡ್ಬೈತಾರಲ್ಲಪ್ಪ ಊರ್ ಬಿಟ್ಬಿಟ್ಟು. ಸುಮ್ನಿರಣ್ಣ, ಅಲ್ಲಿ ಹಿಂದಿನ ದಿನವೇ ಎಲ್ಲ ಜಮಖಾನ ಹಸಿರ್ಲಿಲ್ವಾ? ನಾನ್ ಯಾಕೆ ಚಾಪೆ ದಿಂಬೆ ಎಲ್ಲ ತಗೊಂಡೋಗ್ಲಿ? ಅದೇ ನಿದ್ಗಣ್ಣಲ್ಲ, ಅದೇನ್ ನೋಡ್ದ? ಹೋಗು, ನಾನೇ ನೋಡ್ಲಿಲ್ವಾ ಕಂಕಳಗ್ ನೇತಾಕೊಂಡ್ಬೈತಿದ್ದ. ಹೋಗ್ಲಿ ಬಿಡು, ಅಲ್ಲಿ ಏನೇನ್ ಮಾಡಿದ್ಯವ? ಅಲ್ಲಿ ನೀನು ಬಂದಿದ್ದೆ ಅಂತ ಹೇಳ್ತಾ ಇದ್ಯಲ್ಲ, ನೋಡ್ದೆ ತಾನೆ ಹೇಳು. ನನ್ನ ಅದ್ಯಾವ್ದೋ ಮೂಲೆಯಲ್ಲಿ ಕೂರಿಸ್ಬಿಟ್ಟಿದ್ರು. ಅಲ್ಲ ನಾನ್ ಹೇಳ ಚಂದ್ರಣ್ಣ ಏನ್ ಮಾಡ್ದ ಅಂತ, ನೀನ್ ಚಾಪೆ ದಿಂಬು ತಗೋ ಹಿಂದ್ ಮಡಗಿದ್ದಲ್ಲ, ಅವನ್ ಮನೆಯಿಂದ ಬೆಡ್ಶೀಟ ತಗೊಂಬಂದಿದ್ದ, ಚಾಪೆ ಹಾಸ್ಕೊಂಡು ದಿಂಬ ಮಡಿಕೊಂಡು ಅದು ಯೋಗ ಹಾಸನದಾಗ ಒಂದು ಆಸನ ಬರ್ತದಂತೆ ಕವ್ವ. ಏನ್ ಹೇಳು? ಕಡೆಯಾಸನ ಅಂತಾರೆ, ಶವಾಸನ ಅಥವಾ ಅಮೃತಾಸನ ಅಂತಾರೆ. ನೋಡು ಮೊಬೈಲ್ ಬೇರೆ ಸೌಂಡ ಮಾಡ್ತಾವನೆ ಯಾವಾಗ್ಲೂ ಹಂಗೆ. ಅಲ್ಲ ಕಣ್ ಕಮಲಕ್ಕ, ಈಗ ನಾವು ಮನ ಮಠ ಎಲ್ಲ ಇಲ್ವವ್ವ, ಐಕಮ್ಮಕ್ಕ ತಿಂಡಿ ತೀರ್ಥ ಕೇಳೋದಿಲ್ವವ್ವ, ಅದಕ್ಕೆ ನಮ್ಮ ಮೈದ ಅಪ್ಪಯ್ಯ ಹೊಸಿ ಮಳೆ ಬತ್ತಾದ ಹೊಸಿ ಖಾರ ಸೇಮನು ಪುರಿಯ ತಕಂಬ ಅಂತ ಹೇಳಿದ್ದ. ಅದಕ್ಕೆ ನಾನು ಇವಕ್ಕಪ್ಪ ಬೇಗ ಬಿರನ್ ಬತ್ತೀನಿ ನಾನು ಅಂತ ಅನ್ಬಿಟ್ಟು ಬತ್ತಿದ್ನ. ಜಯಣ್ಣ ಬಂದಮ್ಮ ಹೆಗಲ್ ಮೇಲೆ ಕೈ ಹಾಕೊಂಡು ನಿಮ್ಮ ಮನೆ ದಿಕ್ಕ ಕರ್ಕೊಂಬಂಬಿಟ್ಟ. ಅಲ್ಲ ಫೋನ್ ಮಾಡ್ತ ನಾನು ಹೇಳದ ಪೂರ್ತಿ ನೀನ್ ಕೇಳಿಸ್ಕತ್ಲೇ ಇಲ್ಲ. ಇವ ಹಿಂದ್ಗಡೆ ಚಾಪೆ ದಿಂಬು ಹಾಕೊಂಡು ಮಕ್ಕಂಡಿದ್ನಲ್ಲ, ಅವ್ನ್ ಗೊರಕೆ ಬತ್ತಿತ್ತಲ್ಲ, ಅದು ಒಳ್ಳೆ ಓಂಕಾರ ಇದ್ದಂಗಿತ್ತು. ಇದ್ಯಾರು ಹಿಂಗೆ ಓಂಕಾರವ ಹೇಳ್ತಾವ್ರೆ ಅಂತಂದ್ರೆ ಚಂದ್ರಣ್ಣ ಜಯಣ್ಣ ನೀನ್ ನಗ್ಸಾಟ್ಕೆ ಮಾಡ್ಬೇಡಕ್ಕಪ್ಪ. ಆ ಗೊರಕ ಬತ್ತಿದ್ದು ಕಾಳಣ್ಣಿಂದ. ನಿಮ್ಮ ನಮ್ಮ ಕಮಲಕ ಎಲ್ಲ ಅದೇನೋ ಬೆಡ್ಶೀಟು ಅದೇನೋ ಹೇಳ್ದಲ್ಲ ಕಾನಕವ್ವ, ಅವನೇನ್ ಮಾಡ್ಬಿಟ್ಟನೆ ಜಯಣ್ಣ, ನಾನು ಫಸ್ಟೇ ಹೊಟ್ಟೋಗ್ಬಿಡ್ಬೇಕು ಅಂತ ಅನ್ಕೊಂಡಮ್ಮ. ಏನ್ ಮಾಡ್ಬಿಟ್ಟವನೆ, ಹಿಂದಿನ ರಾತ್ರಿನೇ ಹೋಗಿ ಮನಗ್ಬಿಟ್ಟಾನೆ ಅಮ್ಮ. ಏನ್ ಜನ ಬಂದು ಆ ಕಡೆ ಆ ಕಡೆ ಈ ಕಡೆ ದಪ್ಪ ದೂಸ್ನೆ ತಿರುಗಾಡ್ತಿದ್ರು, ಸದ್ಗೆ ಹಚ್ಚರವೇ ಆಗ್ಲಿಲ್ಲ ಅಮ್ಮ. ಆಮೇಲೆ ನಾನು ಬಂದು ನೋಡ್ದೆ ಪಾಪ ಮನಗನೆ ಕಾಳಣ್ಣ ಗೆಯ ಜೀವ ಅಲ್ವವ್ವ, ಅದಕ್ಕೆ ಯಾಕೆ ಯಾಚನ ಮಾಡ್ಬಿಡ್ತು ಅಂದ್ರ ಕೊಡೋದು ಅಂತ ಅನ್ಕೊಂಡು ನಾನು ಅವ್ನ ಪಕ್ಕದಲ್ಲಿ ಯೋಗಾಸನ ಮಾಡ್ತಿದ್ದೆ. ಅದೇನೋ ಹೇಳ್ಕೊಡ್ತಿದ್ರಲ್ವ ಯೋಗ ಯೋಗ ಗುರುಗಳು, ನೀನೇನೋ ಮುಂದೆ ನಿಂತ್ಕೊಂಡೇನೋ ಕಾಲು ಕೈ ಏನೋ ಮ್ಯಾಕೆ ಎತ್ತಿದೆಯೇ. ಅಯ್ಯೋ ಬುಡಪ್ಪ ಅವಳು ಹಬ್ಬ ಚೆನ್ನಾಗಿ ಮಾಡ್ತಾಳೆ, ಅದೇನು ಗೊತ್ತಿರ ನಮ್ಮ ಅದು ಯಾಕೆ ಎತ್ತಿ ಕೈಗೆ ಕೈ ಕಾಲು ಸಿಕ್ಕಾಕೊಂಡ್ಬಿಟ್ಟದು ಅಂತ ಅನ್ಬಿಟ್ಟು ದೂರದಾಗೆ ನಿಂತ್ಕೊಂಡು ಹಂಗೆ ನೀನು ಮನಿಕೊಂಡೇನು ಹೋಗು ಮನಿಕೊಂಡ ನಾನು ಕಾಳಣ್ಣ ಕಂಪ್ನಿ ಬುಡಪ್ಪ ಅದು ಯಾವ್ದೋ ಗುಬ್ಬಿ ಕಂಪ್ನಿ ಅಂತ ಹೇಳ್ದಂಗ ಹೇಳ್ತಿದ್ದೆ ನೀನು ಬುಡು ತಗೆ. ಕಮಲಕ್ಕ ಈಗ ಯಾವ ಆಸನ ಬೋಸ್ ಅಂದಾಗದೆ ಅಂತ ಅನ್ನಿಸ್ತವ ನಿಂಗೆ? ನಂಗೆ ಸೂರ್ಯ ನಮಸ್ಕಾರ ಇಷ್ಟ ಆಯ್ತು ಕಣ್ಣಣ್ಣ. ನೋಡ್ದ ಅಲ್ಲಕವ್ವ ಸೂರ್ಯ ಹುಟ್ಟಿರ್ನಿಲ್ಲ ನಮಸ್ಕಾರ ಮಾಡ್ದ್ಯಾವ? ಅಲ್ಲ ಕಣ್ಣಣ್ಣ, ನಾವ್ ಎಷ್ಟೊತ್ತಿಗೆ ಯೋಗ ಶುರು ಮಾಡಿದ್ದು? 5 ಗಂಟೆಗ ಮುಗ್ದಿದ್ದು ಎಷ್ಟೊತ್ತಿಗೆ? 7 ಗಂಟೆಗೆ. ಸೂರ್ಯ ಎಷ್ಟೊತ್ತಿಗೆ ಹುಡ್ತಾನೆ ಹೇಳವ ನೀನು? ನಾವು ಮುಂಚೆ ಎಲ್ಲ ಬೇರೆ ವ್ಯಾಯಾಮ ಮಾಡಿಸ್ತಾರೆ, ಅದೇನೋ ಕೈ ಕಾಲು ಎಲ್ಲ ಸಡ್ಲ ಆಗ್ಬೇಕಂತೆ. ಸೂರ್ಯ ನಮಸ್ಕಾರ ಮಾಡೋ ಅಷ್ಟೊತ್ತಿಗೆ ಸೂರ್ಯ ಹುಟ್ಟಿದ್ದ. ಹುಟ್ಟಿದ್ದ ಅಲ್ಲ ಚಂದ್ರಣ್ಣ, ಈ June 21 ಯಾಕೆ ಮಾಡ್ತಾರೆ ಅವಳು ಹೇಳಪ್ಪ? ಅದು ಅವತ್ತು ಹಗಲು ಬಹಳ ದೀರ್ಘವಾಗಿರ್ತದಂತೆ. ಸೂರ್ಯ ಬ್ಯಾಗ್ನೆ ಹುಟ್ಟುಬಿಡ್ತಾನೆ ಹಂಗ ಅನ್ಬಾರ್ದಂತೆ ಕಪ್ಪ. ಯಜ್ಞಾನ್ದಾಗ ಹೇಳಕ್ಕಿಲ್ವಾ ಸೂರ್ಯ ಹುಟ್ಟಕ್ಕೂ ಇಲ್ಲ ಮುಳುಗಕ್ಕೂ ಇಲ್ಲ, ಭೂಮಿಯ ತಿರುಗ್ತದೆ ಸೂರ್ಯನ ಸುತ್ತ ಅಂತ. ಬಿಡಪ್ಪ ಏನೋ ಅನ್ಕೊಳಮ್ಮ ಬಿಡು, ಪೂರ್ವದಾಗ ಹುಟ್ಟತಾನೆ ಪಶ್ಚಿಮದಾಗ ಮುಳುಗ್ತಾನೆ ಅಂತ. ಹಗಲು ಹೊತ್ತು ಜಾಸ್ತಿ ಇರ್ತೈತೆ. ಇದು ಯೋಗ ಅಂದ್ರೆ ಸೂರ್ಯನಿಂದ ಪಡೆಯೋ ಶಕ್ತಿ ಅಂತ ಬಂದೈತಲ್ಲ, ಹಂಗಾಗಿ ನಾವು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ್ ತವ ಏನು ಕೇಳ್ಕೋಬಾರ್ದಂತೆ. ನಂಗ್ ಅದ ಕೊಡು ನಂಗ್ ಇದ ಕೊಡು ಅಂತ ಕೇಳ್ಬಾರ್ದಂತ ಕಪ್ಪ. ಎಲ್ಲಾ ಕೊಟ್ಟಿಯ, ನಾನ್ ನಿಂಗೆ ನನಗೆ ಕೊಟ್ಟಿರೋದಕ್ಕೆ ಚಿರುಋಣಿಯಾಗಿರ್ತೀನಿ ಅಂತ ಹೇಳ್ಬೇಕಂತೆ. ಹೇಳ್ಬೇಕಂತ ಏನು ಕೇಳ್ಕೋಬಾರ್ದು. ಜಯಣ್ಣ ಆಸ್ತಿಯ ಕೊಡು ಸಂಪತ್ತ ಕೊಡು. ಈಗ ನೋಡಪ್ಪ ಯೋಗ ಪಾಗ ಅಂತೆಲ್ಲ ನಾಮೀಗ ಮಾಡ್ತೀವಿ ಅಲ್ವಪ್ಪ, ನಮ್ಮ ಮೈಕ ಹೋಯ್ತವೆ, ಪಕ್ಕದ ಮನೆಯವ್ರು ಹೋಯ್ತಾರೆ, ನಮ್ಮ ಕಮಲಕ್ಕೆ ಹೋಯ್ತಾಳೆ, ನಮ್ಮ ಜಯಣ್ಣ ಹೋಯ್ತಾನೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಮಾಡ್ಕೊಂಬತ್ತೀವಲ್ವಪ್ಪ, ಅದು ಸರಿ ಬಿಡು. ಈಗ ನಮ್ಮ ಹಳ್ಳಿ ದಿಕ್ಕಿಗೆ ಯೋಗ ಮಾಡ್ತಿದ್ರ ಹಿಂದೆ ಅಲ್ಲ ಕಯ್ಯ, ಈಗ ನಮ್ಮ ಕಮಲಕ್ಕರವ್ರು ಅವ್ವ ಇರಲಿಲ್ವಪ್ಪ ನಿಂಗವ್ವ. ಅಪ್ಪ ಎದ್ದು ಬೆಳಿಗ್ಗೆ ಎದ್ದು ಏನ್ ಮಾಡ್ತಿದ್ದ? ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಿದ್ದ ಅಲ್ವವ್ವ. ಆ ಭೂಮಿ ತಾಯಿ ಧೂಳ ತಕ್ಕೊಂಡು ಮೊಕ್ಕ ಕೈಗೆ ಎಲ್ಲ ಸೌರ್ಕತ್ತಿದ್ದ. ಆಮೇಲಿಂದ ಏನ್ ಮಾಡ್ತಿದ್ಲವ್ವ? ತಾನೇನ್ ಕೊಟ್ಕ ಕಸ ಗುಡ್ಸೋದೋ, ಮನೆ ತೊಳೆಯೋದೋ, ದೇವ್ರ ಪೂಜೆ ಮಾಡೋದೋ ಏನೋ ಮಾಡ್ತಿರ್ನಿಲ್ವ. ಈಗ ನಮ್ ರೈತರು ಏನ್ ಮಾಡ್ತಿದ್ರು ಜಯಣ್ಣ? ಹಂಗಲ್ಲ ಕಣ್ಣಣ್ಣ, ಆಗಿನ ಕಾಲದಲ್ಲಿ ಬೆಳಗಾಗೆದ್ದು ರಾಗಿ ಬೀಸೋರು, ಭತ್ತ ಕುಟ್ಟೋರು ಎಲ್ಲಾನು. ನೀನೀಗ ಒಂದು ಸಾರ್ಗ ಒಂದ್ ಪುಡಿ ಮಾಡ್ಕೋಬೇಕಾ, ಒನ್ಕೆ ತಗೊಂಡು ಕುಟ್ಟವ್ರು ಹೌದು ಪದವ ಹೇಳ್ತಿದ್ರು. ಈಗೆಲ್ಲ ಏನ್ ಮಾಡ್ತೀವಿ ಹೇಳು? ಏನವ್ವ ಮಿಕ್ಸಿ ಅದಕ್ಕೆ ಹಾಕೊಂಡ್ಬಿಡ್ತೀವಿ. ದೋಸೆ ಇಡ್ಲಿ ಬೇಕಾ ತಗೋ ಮಿಕ್ಸಿಗೆ ಹಾಕ್ತಿವಿ. ಮತ್ತೆ ವ್ಯಾಯಾಮ ಎಲ್ಲಿಂದ ಬಂತು? ಕರೆಂಟ್ ಬಂದ್ಬಿಟ್ಟು ನಮ್ ನರನಾಡಿಗಳೆಲ್ಲ ಲೂಸ ಮಾಡ್ಬಿಟ್ಟದಕ್ಕವ್ವ. ಚಂದ್ರಣ್ಣ ಹೇಳಪ್ಪ, ಈಗ ನೀನು ತೊಟ್ಲು ತೂಗ್ತೀಯ, ಮಗನ ಜೂಡ್ತೀಯ, ಏನಪ್ಪ ಈಗ ನೀನೇ ಪ್ರಶ್ನೆ ಕೇಳಿ ನೀನೇ ಉತ್ತರ ಹೇಳ್ತೀಯ. ಅಲ್ಲ ಕಣ್ ಜಯಣ್ಣ, ನಾನು ಯಾಕ ಹೇಳ್ದಿ ಅಂತಂದ್ರೆ ನಿಂಗೆ ಉತ್ತರ ಗೊತ್ತದೆ ಅಂತ ಹೇಳ್ತಿದೀಯ ಅಷ್ಟೇ. ಅಕ್ಕಯ್ಯ ಅದಲ್ಲ, ನಮ್ಮ ಹಿಂದೆ ಇದ್ದವ್ರದ್ದು ನೆನಪಿಸ್ಕೋಬೇಕಲ್ವಪ್ಪ. ನಾನು ಇನ್ನೊಂದು ಹೇಳ್ತೀನಿ ನಿನಗೆ, ಹೇಳಪ್ಪ. ಈ ಮಂಡ್ಯ ದಿಕ್ಕನಾಗೆ ಶಿವಳ್ಳಿ ಬೋರೆಗೌಡರು ಅಂತ ಅವ್ರೆ, ಅವರು ಯೋಗವ ಮಾಡ್ತಾರೆ ದಿನ, ರೈತ ರೈತಾಪಿ ಕೆಲಸನೂ ಮಾಡ್ಕೊಂಡು ಯೋಗವ ಮಾಡ್ತಾರಲ್ಲ, ಅದಕ್ಕೆ ನಾನೇ ಕೇಳಿದೆ. ಅಲ್ಲ ಬುದ್ಧಿ, ನಾವು ಉಳುಮೆ ಮಾಡ್ತೀವಿ, ಗುದ್ಲಿ ಕೆಲಸ ಮಾಡ್ತೀವಿ, ಮರ ಹತ್ತೀವಿ, ಇಷ್ಟೆಲ್ಲ ಕೆಲಸ ಮಾಡೋರ್ಗೂ ಯೋಗ ಯಾಕಬೇಕು ಅಂತ. ಅದಕ್ಕೆ ಅವಯ್ಯ ಒಂದೇ ಮಾತು ಹೇಳಿದ್ದು, ಈಗ ಕೃಷಿ ಕೆಲಸ ಮಾಡುವಾಗ ದೇಹದ ಯಾವುದೋ ಒಂದು ಅಂಗಕ್ಕೆ ಮಾತ್ರ ವ್ಯಾಯಾಮ ಆಯ್ತದಂತ. ಈ ಗುದ್ಲಿ ಹಿಡ್ಕೊಂಡು ಬದಕೆತ್ತಿದ್ರೆ ಬರೀ ಭುಜಕ್ಕಷ್ಟೇ ವ್ಯಾಯಾಮ ಆಯ್ತದೆ, ನಡ ಬಗ್ಗಿಸ್ಕೊಂಡು ಪೈರ ನಾಟಿ ಮಾಡಿದ್ರೆ ಸೊಂಟಕ್ಕಷ್ಟೇ ವ್ಯಾಯಾಮ ಆಯ್ತದೆ. ಯೋಗ ಆಯ್ತಲ್ಲ, ನೆತ್ತಿಯಿಂದ ಹಿಡಿದು ಕಾಲ್ ತನಕ ಬೆಳ್ ತನಕ ಅನ್ಕೊಳಪ್ಪ, ಉಂಗುಷ್ಟ ಅಂತಾರಲ್ಲಪ್ಪ ಅಲ್ಲಿ ಗಂಟ, ಇಡೀ ದೇಹದ ಎಲ್ಲಾ ಅಂಗಾಂಗಗಳಿಗೂ ವ್ಯಾಯಾಮ ಆಗ್ಬೇಕು ಅಂದ್ರೆ ಯೋಗ ಮಾಡ್ಬೇಕು ಕಂಬುದ್ದಿ ಅಂತ ಅವರು ಅಂದ್ರ. ಆಮೇಲೆ ಬೇಕಾದಷ್ಟು ಆಸನವ ಮಾಡಿ ತೋರಿಸ್ಬಿಟ್ಟು ನನಗೆ ನೋಡಿ, ಬೆನ್ನ ನೋವಿತ್ತು, ನೊಡ ನೋವಿತ್ತು, ಮತ್ತೆ ಎಂತದ ಹೇಳ್ತಾರಲ್ಲಪ್ಪ ಕುತ್ತಿಗೆ ನೋವು ಅದಿತ್ತು, ಎಲ್ಲಾ ತರ ನೋವು ಹೋಯ್ತು, ಅರ್ಧ ತಲೆ ನೋಯ್ತಿತ್ತು, ಅದು ಹೋಯ್ತು, ಹಿಂಗೆ ಪಟ ಪಟ ಪಟ ಪಟ ಅಂತ ಹೇಳ್ಬಿಟ್ರ ಪಟ್ಟಿ. ಪರವಾಗಿಲ್ಲ ಜಯಣ್ಣ, ನೀನು ಒಳ್ಳೆ ಡಾಕ್ಟರ್ನಿಯ ಕಂಡಿಡ್ಕೊಂಡಿದ್ದ ಈ ಬಿಡು ಬೋರೆಗೌಡವ ಅಲ್ಲಕವ, ಏನ್ ಪದವಿ ತಕೊಂಡ್ರೆ ಅವ್ರೆ ಡಾಕ್ಟರ್ ಅವ್ವ, ನನ್ಗೇನೋ ಅದೇ ಗೊತ್ತಿರೋದು. ಇತ್ತಾಗಿ ನೀನು ಈಗ ಯೋಗಾಸನ ಚೆನ್ನಾಗಿ ಕಲ್ತ್ಕ, ಒಂದಷ್ಟು ಜನಕ್ಕೆ ಹೇಳ್ಕ, ನೀನು ಡಾಕ್ಟರ್ ಕ್ರಮಲವ್ವ, ಡಾಕ್ಟರ್ ಕಮಲವ್ವ ಅಂತ ಅನ್ಕೊಂಡು ಬೋರ್ಡ್ ಹಾಕೊಳಕ್ ಹೋಗ್ಬೇಡ, ಕರಸ್ಕ ಆಯ್ತಾ. ಬೋರ್ಡ್ ಹಾಕೊಂಡ ಮಧ್ಯರಾತ್ರಿಗೆ ಬಂದ್ಬಿಟ್ಟು ಜನ ಡಾಕ್ಟರ್ ಕಮಲವ್ವ ಅಂತ ಅನ್ಬಿಟ್ಟು ಕೆಮ್ಮಿರೋರು ನೆಗಡಿ ಇರೋರು ಬಂದು ಆ ಪಿಲ್ಸ ಕೊಡಿ ಅಂತ ಅನ್ಕೊಂಡು ಕೇಳಿಬಿಟ್ಟರು. ಅದಕ್ಕೆ ಯೋಗ ಹೇಳ್ಕೊಡೋ ಟೀಚರು ಅಂತ ಹಾಕಬಹುದು, ಹಾಕಬಹುದು. ಈಗ ಜಯಣ್ಣ ಬೋರೆಗೌಡರಿಂದ ಹೇಳಿಸ್ಕೊಂಡಾನೆ ಅಲ್ವಾ. ಈಗ ಮುಂದಿನ ಕೀತ ಯೋಗ ದಿನ ಅಂತ ಬರ್ತದಲ್ಲ ವರ್ಷಕ್ಕೆ, ಮುಂದಿನ ಕೀತ ಆಯ್ತಾ. ನಮ್ಮ ಜಯಣ್ಣ ಅವನಿಗೆ ಎಲ್ಲಾರ್ಗೂ ಯೋಗ ಹೇಳ್ಕೊಡ್ಲಿ. ಸರಿ ಸರಿ ಚಂದ್ರಣ್ಣ, ಈಗ June 21 ಅಷ್ಟೇ ಯೋಗವ ಮಾಡ್ಬಿಟ್ಟು ಬಿಟ್ಬಿಟ್ರೆ ಆಗಕ್ಕಿಲ್ಲ. ಅದು ಯಾಕೆ ಅವತ್ತು ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಅವತ್ತಿಂದ ಸುರುವಚ್ಕಳಿ ಅಂತ. ದಿನಕ್ಕೆ ಒಂದು 45 ನಿಮಿಷನಾದ್ರೂ ನೋಡಪ್ಪ, ಪ್ರಪಂಚದಾಗೆ ಎಲ್ಲಾರ್ಗೂ ಟೇಮ್ ಕೊಡ್ತೀವಿ ನಾವು ಇಲ್ವಾ. ಮಕ್ಳಿಗೋಸ್ಕರ ಕಷ್ಟಪಡ್ತೀವಿ, ಅಪ್ಪ ಅವನ್ ನೋಡ್ಕೋತೀವಿ, ಹೆಂಡತಿ ಏನಾದ್ರು ಕೇಳಿದ್ರೆ ತೆಕೊಡ ಕೂಡಾಡ್ತೀವಿ, ನಮಗೆ ಅಂತ ನಾವು ಸಮಯ ಎಲ್ಲಪ್ಪ ಕೊಟ್ಕೋತೀವಿ ಬಿಡು. ಹಂಗಾಗಿ ಎಲ್ಲರೂ ಹೇಳೋದು, ಅಮೂಲ್ಯವಾಗಿ ದಿನಕ್ಕೆ ಒಂದು 45 ನಿಮಿಷವ ನಿಮಗೋಸ್ಕರ ನೀವು ಕೊಟ್ಕೋಬಿಡಿ. ಒಂದು ಕಡೆ ಕುತ್ಕೊಳ್ಳಿ, ನೀವು ಕೈಯಲ್ಲಾಡಿಸ್ತಿರೋ ಕಾಲಲ್ಲಾಡಿಸ್ತಿರೋ ಏನಿಲ್ಲ, ನಿಮ್ಮ ಮನಸ್ಸು ನಿಮ್ಮ ದೇಹದ ಜೊತೆ ಇರಲಿ. ಎಲ್ಲೂ ಓಡಾಡೋದು ಬೇಡ, ಅದು ಅದೇಕಪ್ಪ ಧ್ಯಾನ. ದೇಹ ಮನಸ್ಸು ಎರಡು ಒಂದ್ ಕಡೆಗೆ ಇದ್ರೆ ಅದೇ ಧ್ಯಾನ ಮಾಡ್ಬೇಕು, ಪ್ರತಿ ದಿವಸ ಮಾಡ್ಬೇಕು. ಈ 21 ಹಿಡಿದು ಮುಂದಿನ ವರ್ಷ 21 ಬರೋ ಹೊತ್ತಿಗೆ ಚಂದ್ರಣ್ಣವೆ ಯೋಗ ಶಿಕ್ಷಕ ಚಂದ್ರಣ್ಣ ಅಂತ ಹಾಕೋಂಗ್ ಆಗ್ಬಿಡ್ಬೇಕು ಬಿಡಪ್ಪ. ಈಗ ಮಾಡಮ್ಮ ಬಿಡು ಯೋ ಜಯಣ್ಣ, ಅದ್ ಯಾವ ದೊಡ್ಡ ವಿಚಾರ. ಈಗ ಎಲ್ರು ಹೇಳ್ದಂಗೆ ನಾಮು ಒಂದ್ 45 ನಿಮಿಷವೋ ಒಂದ್ ಗಂಟೆಯೋ ಕೊಟ್ರಾಯ್ತು ಬಿಡು ಯೋಗಕ್ಕೆ. ಈಗ ಹೇಳ್ತೀನಿ ಕೇಳು, ಈಗ ನಮ್ ಜಯಣ್ಣ ಯೋಗ ಮಾಡಿ ಸಣ್ಣಕಾಗ್ಬೇಕು. ಯೋಗ ಮಾಡ್ತಿದ್ರೆ ಚಂದ ಕಾಣ್ತಾನೆ, ಇಲ್ಲ ಅಂತಂದ್ರೆ ಯೋಗ ಹೇಳ್ಕೊಡ್ತೀನಿ ಬನ್ನಿ ಅಂತ ಬಂದವ್ರೆಲ್ಲರು ಜಯಣ್ಣನ ನೋಡ್ತಾನೆ ಇರ್ತಾರೆ. ಆ ಕಾರಣಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಜಯಣ್ಣ ಸ್ಲಿಮ್ ಆಗ್ಬೇಕು. ಇಂಗ್ಲಿಷ್ ನಾಗ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಕವ್ವ, ಅಲ್ಲಿ ಹೇಳ್ಕೊಡ್ತಿರ್ಲಿಲ್ವ ಮೇಸ್ಟ್ರು, ಸ್ಲಿಮ್ ಆಗ್ಬೇಕು ಸ್ಲಿಮ್ ಆಗ್ಬೇಕು ಅಂತ. ನಾನೆಲ್ಲ ಸ್ವಿಮ್ ಮಾಡ್ಬೇಕು ಸ್ವಿಮ್ ಮಾಡ್ಬೇಕು ಅಂತ ಕಲ್ತ್ಕೊಂಡ್ಬಿಟ್ಟು ಬಿಡವ್ವ. ಈಗ ಯೋಗ ಬಗ್ಗೆ ಎಲ್ಲ ಮಾತಾಡ್ತಿದ್ವಲ್ಲ, ಈಗ ಸುಂದರಕ್ಕ ಈಕಿತ ಯಾಕ ಜಯಣ್ಣ ಕರ್ಕೊಂಡ್ ಬರ್ಲಿಲ್ಲ ನೀನು ಹೇಳಪ್ಪ. ಅಂಗನವಾಡಿಲಿ ಟೀಚರು ಕಣ್ಣ, ಅದ್ಯಾರ್ದೋ ಮನೆಯಲ್ಲಿ ಬಿಮನ್ಸೆಗೆ ಏನೋ ಪೌಷ್ಟಿಕ ಆಹಾರ ಸಿಕ್ಕಿಲ್ಲ, ಯಾಕೋ ಮಗುನ್ ಸ್ಕೂಲ್ಗೆ ಕಳಿಸ್ತಾ ಇಲ್ಲ, ಹಂಗೆ ಹೊಸಿ ನೋಡ್ಕೊಂಡ್ ಬರೋಣ ಅಂದ್ಲು. ಅದಕ್ಕೆ ಅಂತ ನೀನು ಬತ್ತಿ ಅಂತ ಕಾದೋ, ನೀ ಬರ್ಲಿಲ್ಲ, ನಾವೇ ಹೋಗಿದ್ದಪ್ಪ. ಈಗ ಸುಂದರಕ್ಕನ್ನು ಕರ್ಕೊಂಡು ನಿನ್ನ ಜೊತೆ ಮಾಡ್ಕೊಂಡು ಇನ್ನೊಂದ್ ಕಿತ್ತ ಹೋಗಿ ಬಂದ್ರೆ ಆಯ್ತು, ನಿನ್ಗೆ ಏನೇನು ಮಿಸ್ ಆಗೋದಲ್ಲ ಅದೆಲ್ಲ ಸರಿ ಮಾಡ್ಬಿಡವ. ಅವಂದು ಸಿಟ್ಟಿನ ಸಮನ ಆಗ್ಬೇಕು ಕಮಲಕ್ಕ. ಮೊದಲಿಗೆ ಒಂದು ಗಿಲಾಸು ಕಷಾಯವ ಕೊಟ್ಬಿಟ್ಟು ಆಮ್ಯಾಕಿಂದ ಅದೇನು ಓದ್ಕಿತ ಮಾಡಿದ್ದಲ್ಲ ಅದನ್ನ ಮಾಡ್ಬಿಡು. ನನಗಿಂತ ಹೊಸಿ ಜಾಸ್ತಿ ಪ್ಲೇಟ್ ಅಲ್ಲಿ ಹಾಕಿ ಅವನಿಗೆ ಕೊಟ್ಬಿಡು. ನಮ್ ಕಮಲವ್ವ ತಂಗಳ ಪೆಟ್ಕೆ ತಕ್ಕಂಡವಳೆ, ಅಲ್ಲಿ ಇಟ್ಟಿರೋ ತಂದ್ಗಿಡ್ಬಿಡೋಳ. ಓ ಬಿಸಿ ಬಿಸಿ ಆಗ್ತತ್ತ, ನಾನು ಆಚೆ ಕೆರೆ ಕ್ಯಾಂಪಿ ನೋಡ್ಕೊಂಡ್ ಬರ್ತೀನಿ, ನೀನ್ ಮಾಡಿರೋ ಉಪ್ಪಿಟ್ಟ ತಿನ್ಕೊಂಡು ಕಡಿತೀನಿ, ನಡಿ ಜಯಣ್ಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಇನ್ನು ಮುಂದೆ ಕೇಳೋಣ ಪರಾಗ, ಬೇಸಾಯದ ಬದುಕು ಸರಾಗ. ಬಾನುಲಿ ಸರಣಿ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಪರಾಗ, ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಮಗಾಗಿ ಇಂದಿನಿಂದ ಮೈಸೂರು ಬಾನುಲಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೂತನ ಕಾರ್ಯಕ್ರಮ ಪರಾಗ, ಬೇಸಾಯದ ಬದುಕು ಸರಾಗ ಪ್ರಾರಂಭವಾಗ್ತಾ ಇದೆ. ಏನಿದು ಪರಾಗ ಅಂತ ಅನ್ಕೊಳ್ತಾ ಇದ್ದೀರಾ? ಪರಾಗ ಮಾಹಿತಿಯ ಮಧು, ಕೃಷಿ ಸಾಧಕರ ಯಶೋಗಾಥೆಯ ಝೇಂಕಾರದಿಂದ ಕೂಡಿದೆ. ಮತ್ತೇಕೆ ತಡ, ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕನ್ನಡತಿ ನಮ್ಮೊಡತಿ, ಕಣ್ಣು ತೆರೆದು ನೋಡು ನೀ, ನಮಗೆ ಬರವ ನೀಡು, ಕೈ ಮುಗಿವೆ ಭೂಮಿ ತಾಯೇ. ನಿನ್ನ ಮಣ್ಣ ಮಕ್ಕಳನ್ನು ನೀನು ತಾಯೇ. ಎಲ್ಲರಿಗೂ ನಮಸ್ಕಾರ, ನಾನು ಯೋಗೇಶ್ ಅಂತ. ನಾನು ಉಪಕೃಷಿ ನಿರ್ದೇಶಕರಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ತೆಂಗು, ಮಾವು, ಸಪೋಟ, ಸೀಬೆ ಮರಗಳ ಆರೈಕೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಾನು ಹೀಗೆ ಹಲವು ರೈತರ ಜಮೀನುಗಳಿಗೆ ಭೇಟಿ ನೀಡಿದಾಗ ರೈತರು ತೆಂಗಿನ ಗಿಡಗಳು ಸರಿಯಾಗಿ ಕಾಯಿ ಬಿಡ್ತಿಲ್ಲ, 40-50 ಕಾಯಿ ಬಿಡ್ತವೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಇದನ್ನು ನಾನು ಆ ರೈತರ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಏನೇನು ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಸರಿಯಾಗಿ ಪಾತಿ ಮಾಡ್ತಾ ಇಲ್ಲ, ಸರಿಯಾಗಿ ನೀರನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಮಳೆ ನೀರು ಸರಿಯಾಗಿ ತೆಂಗಿನ ಗಿಡಕ್ಕೆ ಹರಿದು ಬರ್ತಾ ಇಲ್ಲ, ಗೊಬ್ಬರವನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಹಾಗಾಗಿ ನಮಗೆ ಕಾಯಿ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಮಾಡ್ತಕ್ಕಂಥ ತಪ್ಪು ಪದ್ಧತಿಗಳು ರೈತರು ಸುಮಾರು ಗಮನಿಸಿದಾಗ ಏನನ್ನಿಸ್ತದೆ ಅಂತಂತಂದರೆ, 2 ಅಡಿ ಅಗಲಕ್ಕೆ ಮಾತ್ರ ಪಾತಿ ಮಾಡ್ತಕ್ಕಂಥದ್ದು, ಆಳವಾಗಿ ಉಳುಮೆ ಮಾಡೋದು, ಆಳವಾಗಿ ಉಳುಮೆ ಮಾಡೋದ್ರಿಂದ ಬೇರುಗಳು ತುಂಡಾಗ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಹೊರಗಡೆಯಿಂದ ಹರಿದು ಬರ್ತಕ್ಕಂತಹ ಮಳೆ ನೀರು ಆ ತೆಂಗಿನ ಗಿಡದ ಏನು ಬೇರಿನ ವ್ಯಾಪ್ತಿ ಇರ್ತದೆ ಆ ವ್ಯಾಪ್ತಿನಲ್ಲಿ ಸಿಗದೇ ಇರತಕ್ಕಂಥದ್ದು, ಬೇರುಗಳು ತುಂಡಾಗಿ ಮರದ ಬೆಳವಣಿಗೆ ಕುಂಠಿತವಾಗಿ ಕಾಯಿ ಇಳುವರಿ ಕುಂಠಿತ ಆಗಿರ್ತಕ್ಕಂಥದ್ದನ್ನು ನಾನು ಆ ಇದರಲ್ಲಿ ಗಮನಿಸಲಾಯಿತು. ಹಾಗಾಗಿ ಈ ತೆಂಗಿನ ಮರ ಇರ್ಬೋದು ಅಥವಾ ಮಾವಿನ ಗಿಡ ಇರ್ಬೋದು, ಸಪೋಟ ಗಿಡ ಇರ್ಬೋದು, ಸೀಪೆ ಗಿಡ ಇರ್ಬೋದು, ಅವುಗಳಲ್ಲಿ ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು, ಎಸ್ಪೆಷಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಮತ್ತು ಆ ಗಿಡದ ಸುತ್ತಲ ಆರೈಕೆಯನ್ನು ಹೇಗೆ ಮಾಡ್ಕೋಬೇಕು. ತೆಂಗಿನ ಗಿಡ ಇರಲಿ, ಮಾವಿನ ಗಿಡ ಇರಲಿ, ಸಪೋಟ ಗಿಡ ಇರಲಿ ಅಥವಾ ಸೀಬೆ ಗಿಡ ಇರಲಿ, ಇದರ ಸುತ್ತ 4 ಅಡಿ ಅಥವಾ 5 ಅಡಿ ಸುತ್ತಳತಿನಲ್ಲಿ ನಾವು ಪಾತಿಯನ್ನು ನಿರ್ಮಾಣ ಮಾಡಬೇಕು. ಪಾತಿ ಹೇಗಿರಬೇಕು ಅಂದರೆ ಅರ್ಧ ಚಂದ್ರಾಕೃತಿನಲ್ಲಿರಬೇಕು. ಅರ್ಧ ಚಂದ್ರಾಕೃತಿನಲ್ಲಿರ್ತಕ್ಕಂಥದ್ದು ಮೇಲ್ಭಾಗದಿಂದ ಹರಿದು ಬರ್ತಕ್ಕಂತಹ ನೀರು ಏನಿದೆ ಆ ಮರದ ಬುಡಕ್ಕೆ ತಾಗಬೇಕು. ಇಳಿಜಾರಿಗೆ ಅಡ್ಡಲಾಗಿ ಮರದ ಕೆಳಗಡೆ ನಾವೇನು ಮಾಡಬೇಕಾಗ್ತದೆ, ಮಣ್ಣನ್ನು ತೆಗೆದುಬಿಟ್ಟು ಅರ್ಧ ಚಂದ್ರಾಕೃತಿನಲ್ಲಿ ನಾವು ಹಾಕಿದಾಗ ಮೇಲ್ಗಡೆಯಿಂದ ಬರ್ತಕ್ಕಂತಹ ನೀರನ್ನು ಆ ಬದುವಿನ ಹಿಂಭಾಗ ನಿಂತ್ಕೊಂಡು ಮರಕ್ಕೆ ಅಂಗಲಾಚಿಕೊಂಡು ನೀರು ನಿಂತ್ಕೊಳ್ತದೆ. ಸೊ ದಟ್ ಆ ಮರಕ್ಕೆ ಮಳೆ ನೀರಿನ ಸಂರಕ್ಷಣೆಯಾಗಿ ಉತ್ತಮವಾದಂಥ ತೇವಾಂಶ ಸಂರಕ್ಷಣೆ ಆಗ್ತದೆ. ಎರಡನೇದಾಗಿ, ಉಳುಮೆ ಯಾವುದೇ ಬೇಕಾಗಿಲ್ಲ. ನಾವು ನ್ಯಾಚುರಲ್ಲಾಗಿ ಅಥವಾ ನೈಸರ್ಗಿಕವಾಗಿ ಉಳುಮೆ ಮಾಡಲಿಕ್ಕೆ ಯಾವ ನೈಸರ್ಗಿಕ ಕ್ರಿಯೆಗಳಿದ್ದಾವೆ ಅದನ್ನು ನಾವು ಅಳವಡಿಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಆ ಪಾತಿಯನ್ನು ಏನು ಮಾಡಿರ್ತೀವಿ, 4-5 ಅಡಿ ಸುತ್ತಳತೆಯಲ್ಲಿ ಆ ಪಾತಿನಲ್ಲಿ 1-2 ಕೆಜಿ ಸೆಣಬು, 1-2 ಕೆಜಿ ಅಲಸಂದೆ, 1-2 ಕೆಜಿ ಹುರುಳಿ ಇವನ್ನು ಮಿಕ್ಸ್ ಮಾಡಿಕೊಂಡ್ರೆ 1-6 ಕೆಜಿ ಆಗ್ತದೆ. 6 ಕೆಜಿಯನ್ನು ಒಂದೊಂದು ಗಿಡಕ್ಕೆ, ಎಲ್ಲ ಮಿಶ್ರ ಮಾಡಿದಂಥ ಬೀಜವನ್ನು ಒಂದೊಂದು ಗಿಡಕ್ಕೆ 100-150 ಗ್ರಾಮ್ ಅಥವಾ 1.5 ಕೆಜಿಯಷ್ಟು ಬೀಜವನ್ನು ನಾವೇನು ಮಾಡಬೇಕಾಗ್ತದೆ, ಆ ಗಿಡದ ಸುತ್ತ ಹಾಕಿಬಿಟ್ಟು ನೀರನ್ನು ಚಿಮುಕಿಸಿ ಅಥವಾ ಸ್ಪ್ರಿಂಕ್ಲರ್ನ ಕೊಟ್ಟುಕೊಂಡು ಮಾಡಿದರೆ ಸಾಕಾಗ್ತದೆ. ಅಥವಾ ಒಳ್ಳೆ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಹಾಕಿದ್ರೂ ಸಹಿತ ಆಲ್ಮೋಸ್ಟ್ 1-2 ತಿಂಗಳ ತನಕ ಚೆನ್ನಾಗಿ ಬೆಳೀತದೆ. ಇದು ಬೆಳೆದ ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಏನು ಹಸಿರಲೆ ಗೊಬ್ಬರದ ಗಿಡಗಳು ಬೆಳೆದಿರ್ತವೆ ಅವನ್ನು ನಾವು ಬುಡಕ್ಕಷ್ಟೇ ಕೊಯ್ಬೇಕು, ಯಾವುದೇ ಕಾರಣಕ್ಕೂ ಸಹಿತ ಉಳುಮೆ ಮಾಡಿ ನಾವು ಭೂಮಿಗೆ ಸೇರಿಸಬಾರ್ದು. ಆವಾಗ ಏನಾಗ್ತದೆ, ಒಂದು ಬೆಳೀಬೇಕಾದ್ರೆ ಬೇರೆ ಕಳೆ ಹುಟ್ಟದೇ ಇರೋ ಹಾಗೆ ನೋಡ್ಕೊತವೆ. ಒಂದು ಸಾರಿ ಕೊಯ್ದಾದಮೇಲೆ ಅದರ ಬೇರುಗಳು ಭೂಮಿಯ ಆಳದಲ್ಲೇ ಉಳ್ಕೊಳ್ಳೋದ್ರಿಂದ ಭೂಮಿಯ ಆಳದಲ್ಲಿ ಆ ಬೇರುಗಳಲ್ಲಿರ್ತಕ್ಕಂತಹ ಗಂಟುಗಳು 3 ಸಹಿತ ಇವು ಲೆಗ್ಯುಮಿನಸ್ ಜಾತಿಗೆ ಸೇರಿದಂತಹ ಗಿಡಗಳಾಗಿರೋದ್ರಿಂದ ಆ ಬೇರುಗಳ ಗಂಟುಗಳಲ್ಲಿ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಮಣ್ಣನ್ನು ಲೂಸ್ ಮಾಡ್ತವೆ ಒಳಗಡೆ ಬೇರುಗಳು ಬೆಳೆದು. ಹಾಗೆಯೇ ನೆಲಕ್ಕೆ ಹಚ್ಕೊಂಡು ಕೊಯ್ಯೋದ್ರಿಂದ ಆ ಬೇರುಗಳು, ಒಳಗಡೆ ಬೆಳೆದಿರ್ತಕ್ಕಂಥ ಬೇರುಗಳು ಒಣಗಿದ ಮೇಲೆ ಅಷ್ಟು ರಂಧ್ರಗಳು ಕ್ರಿಯೇಟ್ ಆಗ್ತವೆ. ಆ ರಂಧ್ರಗಳು ಕ್ರಿಯೇಟ್ ಆದಮೇಲೆ ಮಳೆ ನೀರು ಏನು ಬರ್ತದೆ ಅಷ್ಟೂ ಸಹಿತ ಆಳಕ್ಕೆ ಇಂಗ್ಲಿಕ್ಕೆ ಅವಕಾಶ ಆಗ್ತದೆ. ಜೊತೆಯಲ್ಲಿ ಏನು ಕಟ್ ಮಾಡಿರ್ತಕ್ಕಂತಹ ಏನು ಹಸಿರು ಗೊಬ್ಬರ ಇರ್ತದೆ ಆ ಹಸಿರು ಗೊಬ್ಬರವನ್ನು ಹಾಗೆ ಮಲ್ಚಿಂಗ್ ಮಾಡೋದ್ರಿಂದ ಅಲ್ಲಿ ಒಳ್ಳೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಯಾವುದೇ ಕಾರಣಕ್ಕೂ ಸಹಿತ ಕಳೆಗಳು ಹುಟ್ಟೋದಿಲ್ಲ, ಮಳೆ ನೀರಿನ ಇಂಗುವಿಕೆ ಹೆಚ್ಚಾಗ್ತದೆ. ಜೊತೆಯಲ್ಲಿ ಆ ಏನು ತ್ಯಾಜ್ಯವನ್ನು ಹಾಕಿರ್ತೀವಿ, ತ್ಯಾಜ್ಯ ಮತ್ತು ಬೇರುಗಳು ಸಹಿತ ಕಳೆತು ಬಿಟ್ಟು ಗೊಬ್ಬರವಾಗಿಬಿಟ್ಟು ತೆಂಗಿಗೆ ಅಥವಾ ನಮ್ಮ ಏನು ತೋಟಗಾರಿಕೆ ಬೆಳೆಗಳಿಗೆ ಏನಿರ್ತದೆ ಅದಕ್ಕೆ ಬೇಕಾದಂತಹ ಒಂದು ಪೋಷಕಾಂಶಗಳನ್ನ ಒದಗಿಸಿಕೊಡ್ತದೆ. ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡ್ತದೆ. ಅದರ ಜೊತೆಯಲ್ಲಿ ಭೂಮಿಯನ್ನು, ಆ ಬೇರಿನ ಸುತ್ತಮುತ್ತ ಇರತಕ್ಕಂಥ ಭೂಮಿಯನ್ನು ತಂಪಾಗಿಡ್ತದೆ. ಇದರ ಜೊತೆಗೆ ಒಂದೇನಂತಂದರೆ, ನೀರು ಇಂಗ್ಲಿಕ್ಕೆ, ಗಾಳಿ ಆಡಲಿಕ್ಕೆ, ಮಲ್ಚು ಕಳೆತುಬಿಟ್ಟು ಗೊಬ್ಬರ ಆಗಲಿಕ್ಕೆ, ಪೋಷಕಾಂಶಗಳು ಬೆಳೆಗೆ ಲಭ್ಯ ಆಗಲಿಕ್ಕೆ ತುಂಬ ಮಾಡ್ತದೆ. ಇದನ್ನು 2 ಸೀಸನ್ನಲ್ಲಿ, ಅಂತಂದರೆ ಈಗ ಮೊದಲನೇ ಕ್ರಾಪ್ನ 1-60 ದಿನ, ನೆಕ್ಸ್ಟ್ ಒಂದು ಕ್ರಾಪನ್ನು 1-60 ದಿನ ಮಾಡ್ಕೊಂಡ್ಬಿಟ್ರೆ 2 ಬೆಳೆ ತಕ್ಕೊಳ್ಳೋಷ್ಟೊತ್ತಿಗೆ ಆ ತೆಂಗಿನ ಮರದ ಬೆಳವಣಿಗೆ, ಅದರ ಕಾಯಿ ಸಂಖ್ಯೆ, ಅದರ ಇದು ಒಂದೇ ವರ್ಷದಲ್ಲಿ ನಮಗೆ ಕಾಣ್ತದೆ. ಈ ನಿಟ್ಟಿನಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಜೊತೆಗೆ ಈ ಹಸಿರೆಲೆ ಗೊಬ್ಬರಗಳು ಏನು ಹಾಕ್ತೀವಿ, ಆ ಬೀಜಗಳು ತುಂಬ ಚೆನ್ನಾಗಿ ಬೆಳೀಬೇಕು ಅಂತಂತಂದರೆ, ನಾವು ಅದಕ್ಕೆ ಪೂರ್ವಕವಾಗಿ 1 ಮರಕ್ಕೆ 1 ಕೆಜಿಯಷ್ಟು ಸುಣ್ಣ, 1 ಕೆಜಿಯಷ್ಟು DAP, 1 ಕೆಜಿಯಷ್ಟು ಪೊಟ್ಯಾಷನ್ನು ಹಾಕಿಬಿಟ್ಟು, ಬೀಜವನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಜೀವಾಮೃತವನ್ನು ಕೊಟ್ಬಿಟ್ರೆ ಅತ್ಯುತ್ತಮವಾದಂತಹ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಮರದ ಸುತ್ತ ಯಾವುದೇ ಕಾರಣಕ್ಕೂ ಬೇರುಗಳಿಗೆ 1 ಇಂಚು ಗಾಯ ಆಗದ ಹಾಗೆ ನಾವು ಉಳುಮೆಯನ್ನು ಮಾಡೋದ್ರ ಮುಖಾಂತರ ಉತ್ತಮವಾದಂತಹ ಫಸಲನ್ನು ನಿರೀಕ್ಷೆ ಮಾಡ್ಬೋದು. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಈ ಲೇಖನದ ಹೆಸರು ಪಂಚಮವೇದ. ಒಂದು ಪುಟ್ಟ ಕೃಷಿ ವಿಶ್ವವಿದ್ಯಾನಿಲಯದ ರೀತಿ ಪಂಚಮವೇದವನ್ನು ನಿರ್ಮಾಣ ಮಾಡುತ್ತಾ ಇರುವ ಶ್ರೀಮತಿ ವೇದಾ ಮನೋಹರ್ ರವರ ಬದುಕಿನ ಚಿತ್ರಣಗಳು 100 ಜನರಿಗೆ ಪ್ರೇರಣೆ ನೀಡುತ್ತದೆ. ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕರಡ ಎನ್ನುವ ಗ್ರಾಮದಲ್ಲಿ. ಬಾಲ್ಯದಿಂದಲೇ ಕೃಷಿ, ಹಸಿರು ಎಂದರೆ ತುಂಬಾ ಪ್ರೀತಿ. ಮುಂದೆ ಹೈಸ್ಕೂಲ್ ಓದುವ ಹೊತ್ತಿಗೆ ನೆಲೆಸಿದ್ದು ಭದ್ರಾವತಿಗೆ ಸಮೀಪ ಇರುವ ತಿಮ್ಮಾಪುರದಲ್ಲಿ. ಬೆಳಿಗ್ಗೆ 5 ಗಂಟೆಗೆ ಸೀಮೆಎಣ್ಣೆಯಿಂದ ಉರಿಯುವ ಕೈದೀಪ ಹಿಡಿದುಕೊಂಡು 5 ಕಿಲೋಮೀಟರ್ ದೂರ ನಡೆದುಕೊಂಡು ಬಾರಂದೂರಿಗೆ ಹೋಗಿ ಬಸ್ ಹತ್ತಿ ಭದ್ರಾವತಿಯ ಕಾಲೇಜ್ಗೆ ಹೋಗಿ ಬಂದು ಸಂಜೆ ತಂದೆ ತಾಯಿ ತಮ್ಮಂದಿರ ಜೊತೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದಿದ್ದು ಸಾಮಾನ್ಯವಾಗಿತ್ತು. ಬೇಸಿಗೆಯ ದಿನಗಳಲ್ಲಿ ಸಂಜೆಯ ಚಂದ್ರನ ಬೆಳಕಿನಲ್ಲಿ ಹತ್ತಿರದಲ್ಲೇ ಹರಿಯುತ್ತಾ ಇದ್ದ ಕಾಲುವೆಯಿಂದ ನೀರು ತಂದು ಉಣಿಸಿ ಬೆಳೆಸಿದ ತೆಂಗಿನ ಸಸಿಗಳು ಇಂದು ಕೈತುಂಬಾ ಹಣ ಕೊಡುವ ಕಲ್ಪವೃಕ್ಷವಾಗಿ ಬೆಳೆದು ನಿಂತಿವೆ. ಮುಂದೆ ಮದುವೆಯಾಗಿ ಹೋಗಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿಗೆ. ಸಿಂಧನೂರಿನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಉದ್ಯಮ ನಡೆಸುತ್ತಾ ಇದ್ದ ಪ್ರಯೋಗಶೀಲಪತಿ ಮನೋಹರ್ ಮಸ್ಕಿ ಆರ್ಥಿಕ ಹಿನ್ನಡೆ ಅನುಭವಿಸಿದಾಗ ಮನೆಯಲ್ಲಿ ಹೊಲಿಗೆ ಯಂತ್ರ ತುಳಿದು ಸೀರೆಗಳ ಫಾಲ್ ಕುಚ್ಚು ಹಾಕಿ ಮುಂದೆ ಸಿಂಧನೂರಿನಲ್ಲಿ ಪ್ರಥಮವಾಗಿ ಬ್ಯೂಟಿ ಪಾರ್ಲರ್ ತೆರೆದು ಹಂತ ಹಂತವಾಗಿ ಮೇಲೆ ಬರಲು ಕಾರಣವಾಗಿದ್ದು ವೇದಾರವರ ನಿರಂತರ ಕಾಯಕದಿಂದ. ಆ ಸಮಯದಲ್ಲಿಯೇ ವೇದಾ ಮನೋಹರ್ ದಂಪತಿಗಳು ಬೆರಳು ಎಣಿಕೆಯ ಸಮಾನ ಮನಸ್ಕರ ಜೊತೆ ಸೇರಿ ಶುರು ಮಾಡಿದ ಜನತಾ ಬಜಾರ್ ಮುಂದೆ ಸಿಂಧನೂರು ಕೋಆಪರೇಟಿವ್ ಸೊಸೈಟಿಯಾಗಿ ಇಂದು ಉತ್ತರ ಕರ್ನಾಟಕದ ತುಂಬಾ 30 ಬ್ರಾಂಚ್ಗಳನ್ನು ತೆರೆದು 1,500 ಕೋಟಿಗೂ ಹೆಚ್ಚು ವ್ಯವಹಾರ ಮಾಡುತ್ತಾ ಇರುವ ಸುಕೋ ಬ್ಯಾಂಕ್ ಆಗಿ ಬೆಳೆಯುವಲ್ಲಿ ಶ್ರೀಮತಿ ವೇದಾ ಮನೋಹರ್ರವರ ಶ್ರಮ ಕೂಡ ಕಾರಣವಾಗಿದೆ. ದುಡ್ಡು ಎಣಿಸುವ ಯಂತ್ರಗಳು ಇಲ್ಲದ ಕಾರಣ ಸ್ಕೂಲ್ನಲ್ಲಿ ಓದುತ್ತಾ ಇದ್ದ ಮಗನನ್ನು ಆಫೀಸ್ನ ಬೆಂಚ್ ಮೇಲೆ ಮಲಗಿಸಿ ರಾತ್ರಿ 10-11 ಗಂಟೆ ತನಕ ಸಂಗ್ರಹ ಆಗುತ್ತಾ ಇದ್ದ ಹಣವನ್ನು ಎಣಿಸಿ ಆ ದಿನದ ಲೆಕ್ಕವನ್ನು ಅಂದೇ ಬರೆದು ಮುಗಿಸುತ್ತಾ ಇದ್ದ ಶಿಸ್ತು ಇಂದು ಕೂಡ ಪಂಚಮವೇದದಲ್ಲಿ ಮುಂದುವರೆದಿದೆ. ಮುಂದೆ ಮಗನ ಓದಿಗಾಗಿ ಬೆಂಗಳೂರಿಗೆ ಹೋಗಿ ನೆಲೆಸಿ ಎಲೈಟ್ ಎನ್ನುವ ಸಂಸ್ಥೆ ತೆರೆದು ಕಾರ್ಟ್ರಿಜ್ ರೀಫಿಲ್ಲಿಂಗ್ ಮಾಡುವ ಉದ್ಯಮ ಕೈತುಂಬಾ ಹಣ ತಂದುಕೊಡುತ್ತಾ ಇದ್ರೂ ಮನಸ್ಸಿನ ತುಂಬ ಆದಷ್ಟು ಬೇಗ ಹಳ್ಳಿಗೆ ಹೋಗಿ ಕೃಷಿ ಮಾಡುವ ತವಕ ಕಡಿಮೆ ಆಗಿರಲಿಲ್ಲ. ಕಷ್ಟಪಟ್ಟು ದುಡಿದ ದುಡ್ಡಿನಿಂದ ಹಂತ ಹಂತವಾಗಿ ತೆಗೆದುಕೊಂಡ 26 ಎಕರೆ ವಿಸ್ತೀರ್ಣದ ಪಂಚಮವೇದ ಇಂದು ಅಗತ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಬರುವ ಆಸಕ್ತರಿಗೆ ಪುಟ್ಟ ಕೃಷಿ ವಿಶ್ವವಿದ್ಯಾಲಯ ಆಗಿದೆ. ಸಂಪೂರ್ಣ ದೇಸಿ ಪದ್ಧತಿಯಲ್ಲಿ 4,000 ಅಡಿಕೆ, 400ಕ್ಕೂ ಹೆಚ್ಚಿನ ತೆಂಗು, ಕೋಕೋ, ವಾಣಿಜ್ಯ ಬೆಳೆಗಳು, ವಿವಿಧ ಜಾತಿಯ ಹಣ್ಣಿನ ಮರಗಳು, ರಾಗಿ ಭತ್ತದ ಗದ್ದೆಗಳು, ಉದ್ದು, ಅವರೆ, ಅಲಸಂದೆ ಇತ್ಯಾದಿ ದ್ವಿದಳ ಧಾನ್ಯಗಳು, ಅರಿಶಿಣ, ಶುಂಠಿ ಜೊತೆ ವಿವಿಧ ತರಕಾರಿ ಬೆಳೆಗಳು ಪಂಚಮವೇದದಲ್ಲಿ ಬೆಳೆಯುತ್ತಾ ಇವೆ. ವಿಶೇಷವಾಗಿ ಅರಣ್ಯ ಕೃಷಿಗೆ ಎಂದು ಮೀಸಲು ಆಗಿ ಇಟ್ಟಿರುವ ಸ್ಥಳದಲ್ಲಿ ಮಹಾಗನಿ, ಹೆಬ್ಬೇವು, ಸಿಲ್ವರ್, ತೇಗ, ಬೀಟೆ ಇತ್ಯಾದಿ ಕಾಡಿನ ಜಾತಿಯ 100+ ಮರಗಳು ಬಂದವರಿಗೆ ಸ್ವಾಗತ ಕೋರುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ 60ಕ್ಕೂ ಹೆಚ್ಚು ಹಸು ಕರುಗಳು ಇರುವ ಪಂಚಮವೇದ ಡೈರಿ ಫಾರಂ ಅನ್ನು ನಡೆಸುತ್ತಾ ಇರುವ ವೇದಾರವರು ಹಸುಗಳ ಮೇವು, ತಿಂಡಿ, ಔಷಧಿ ಎಲ್ಲವನ್ನೂ ಸಾವಯವ ಪದ್ಧತಿಯಲ್ಲಿ ಮಾಡುತ್ತಾ ಇದ್ದು ಪಂಚಮವೇದ ಬ್ರ್ಯಾಂಡ್ ಮೂಲಕ ಆರೋಗ್ಯಯುತ ಆರ್ಗ್ಯಾನಿಕ್ ಹಾಲು ಮತ್ತು ತುಪ್ಪ ಇತ್ಯಾದಿ ಹಾಲಿನ ಉತ್ಪನ್ನಗಳನ್ನು ನಿತ್ಯ 100+ ಜನ ಬಳಕೆ ಮಾಡುತ್ತಾ ಇದ್ದಾರೆ. ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸದೆ ಹಸುಗಳನ್ನು ಸಾಕುವ ವಿಧಾನಗಳನ್ನು ಗಮನಿಸಿ ದೂರದ ನೆದರ್ಲ್ಯಾಂಡ್ನವರು ತಮ್ಮ ದೇಶಕ್ಕೆ ಕರೆಸಿಕೊಂಡು ನಮ್ಮ ದೇಸಿ ಆಯುರ್ವೇದ ಪದ್ಧತಿಗಳನ್ನು ತಿಳಿದುಕೊಂಡಿರುವುದು ವಿಶೇಷವೇ ಸರಿ. ಹಾಲು, ತುಪ್ಪ, ಅರಿಶಿಣ ಪುಡಿ, ಕೊಬ್ಬರಿ ಎಣ್ಣೆ, ನೀರ ಇತ್ಯಾದಿ ನಿತ್ಯ ಬಳಕೆಯ ಉತ್ಪನ್ನಗಳನ್ನು ವೇದಾ ಮನೋಹರ್ರವರೇ ತಮ್ಮ ಫಾರಂನಲ್ಲಿ ಪ್ರೋಸೆಸ್ ಮಾಡಿ ಉತ್ತಮ ಪ್ಯಾಕಿಂಗ್ ಮೂಲಕ ಪಂಚಮವೇದ.org ಇದರಲ್ಲಿ ಡಿಜಿಟಲ್ ಮಾರ್ಕೆಟ್ ಮಾಡುತ್ತಾ ಇರುವುದು ವಿಭಿನ್ನವೇ ಸರಿ. ಈ ಸೌಲಭ್ಯವನ್ನು ಸುತ್ತಮುತ್ತಲ ಅನೇಕ ಕೃಷಿಕರಿಗೆ ತಲುಪಿಸಬೇಕು ಎಂಬ ಹಂಬಲ ಇಟ್ಟುಕೊಂಡಿದ್ದಾರೆ. ಶ್ರೀಮತಿ ವೇದಾ ಮನೋಹರ್ ಬದುಕು ಸಾಧನೆ ಬಗ್ಗೆ 2 ಪುಸ್ತಕಗಳು ಮೂಡಿಬಂದಿದ್ದು ಇವರ ಸಾಧನೆಯ ವಿವರಗಳು ನಾಡಿನ ವಿವಿಧ ಪತ್ರಿಕೆ, ಆಕಾಶವಾಣಿ, ಟಿವಿ ಮಾಧ್ಯಮಗಳ ಮೂಲಕ ಪ್ರಸಾರವಾಗಿದ್ದು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯ ಸಲಹಾ ಮಂಡಳಿಯ ಗೌರವ ಸದಸ್ಯರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇರುವ ಶ್ರೀಮತಿ ವೇದಾ ಮನೋಹರ್ರವರನ್ನು ತಾವು ದೂರವಾಣಿ ಮೂಲಕ ಭೇಟಿ ಮಾಡಬಹುದು. ಇವರ ದೂರವಾಣಿ ಸಂಖ್ಯೆ 944-80 7953333. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ, ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಪರಾಗ. ಬೇಸಾಯದ ಬದುಕು ಸರಾಗ. ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಕ್ಕೆ ಅರೆ ಅರಳಿದ ಮುಕ್ಕೆ ಮಲಗೋ ಮಲಗೋ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 25 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ನಿಯಂತ್ರಣವನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಚಿಕ್ಕನೇರಳೆ ಗ್ರಾಮದ ಪಶು ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಾಮರಾಜು ಅವರೊಂದಿಗೆ ಸಂದರ್ಶನ. ಇದೇನಾಗುತ್ತೆ ಅಂದರೆ, ಇದು ನಿಮಗೆ ಗೊತ್ತು, ಜಾನುವಾರುಗಳಿಗೆ ಬ್ಯಾಕ್ಟೀರಿಯಾಗಳಿಂದ ರೋಗ ಬರುತ್ತೆ, ಫಂಗಸ್ಗಳಿಂದ ರೋಗ ಬರುತ್ತೆ, ಹಾಗೆ ಪರೋಪಜೀವಿಗಳಿಂದ ರೋಗ ಬರುತ್ತೆ. ಈ ರೋಗ ಕಾಲುಬಾಯಿ ಜ್ವರ ಮುಖ್ಯವಾಗಿ ವೈರಾಣುವಿನಿಂದ ಬರುವಂತಹ ರೋಗ. ನಮಗೆ ಗೊತ್ತು, ವೈರಾಣುವಿನ ಅಂದ ತಕ್ಷಣವೇ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇರೋದಿಲ್ಲ. ಜೂನ್ 26 ಸೋಮವಾರ ಮೈಸೂರು ಜಿಲ್ಲಾ ರೈತರಿಗೆ ಕೃಷಿ ಇಲಾಖೆಯ ಸೌಲಭ್ಯಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಬಿಎಸ್ ಚಂದ್ರಶೇಖರ್. ಜೂನ್ 27 ಮಂಗಳವಾರ ತೋಟಗಾರಿಕಾ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲದ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಸಂದರ್ಶನ. ಒಟ್ಟು ಸೀಟುಗಳಲ್ಲಿ 5% ಮಾತ್ರ ಈ ಲ್ಯಾಟ್ರಲ್ ಎಂಟ್ರಿ ಅಂತೇಳಿ, ಅವರಿಗೆ ಸಿಇಟಿ ಬರೆಯ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಡಿಪ್ಲೊಮಾ ಮಾಡಿಕೊಂಡವರು ನೇರವಾಗಿ BSc ಹಾರ್ಟಿಕಲ್ಚರ್ಗೆ ಬರ್ಬೋದು. ಅಥವಾ ಅದನ್ನು ಮುಖ್ಯವಾಗಿ BSc ಹಾರ್ಟಿಕಲ್ಚರ್ ಮಾಡಬೇಕು ಅಂತಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಏನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕಾಗದೇ ಇದ್ದರೂ ಕೊನೆ ಪಕ್ಷ ಡಿಪ್ಲೊಮಾನಾದ್ರು ಮಾಡಿಕೊಂಡು ಅವರ ಒಂದು ರೈತರ ಮಕ್ಕಳು ಆ ಹೆಚ್ಚಿನ ಒಂದು ವೈಜ್ಞಾನಿಕವಾಗಿ ತೋಟಗಾರಿಕೆಗಳನ್ನು ಬೆಳೀಲಿಕ್ಕೆ ಜ್ಞಾನವನ್ನು ಮತ್ತು ಅವರಿಗೆ ಒಂದು ಜ್ಞಾನವನ್ನು ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಒಂದು ಇದನ್ನು ಪ್ರಾರಂಭ ಮಾಡಿದ್ದು. ಜೂನ್ 28 ಬುಧವಾರ ತೋಟಗಾರಿಕಾ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಕೆ ರುದ್ರೇಶ್. ಜೂನ್ 29 ಗುರುವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕುನಗಳ್ಳಿಯ ಕೃಷಿಕ ಎನ್ ರಂಗಸ್ವಾಮಿ ಅವರೊಂದಿಗೆ ಸಂದರ್ಶನ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಬೆಳೆದಂತ ಬೆಳೆ ಕಡಲೆಕಾಯಿ ಹಾಕಿದ್ದು ಸರ್, ಕಡಲೆಕಾಯಿ, ಸೂರ್ಯಕಾಂತಿ, ರಾಗಿ ಇಂಥ ಬೆಳೆಗಳು ಮಾಡಿದ್ದು ಸರ್. ತದನಂತರ ಇವಾಗ ಏನಾಗಿದೆ, ನಮ್ಮಲ್ಲಿ ಎಷ್ಟೇ ಬೋರ್ ಹೊಡೆದ್ರು ನೀರು ಸಿಗ್ತಿಲ್ಲ ಸರ್, ಆದರೂ ನನ್ನ ಎದೆ ಗುಂದಲಿಲ್ಲ. 8 ಬೋರ್ ಹೊಡಿಸ್ತಿ ಸರ್, 8 ಬೋರ್ ಮಾಡಿಸ್ತಿ, 8 ಬೋರ್ ಮಾಡಿದ್ರು ನೀರಿಲ್ಲ. ನಾವೇನೇ ಸಾಲ ಮಾಡಿದ್ರು ತುಂಬ ಸಾಲ ಬಂತು, ಆದರೂ ನಾನು ಎದೆ ಗುಂದಲಿಲ್ಲ. ಮತ್ತೆ ಗಂಗಾ ಕಲ್ಯಾಣದಲ್ಲಿ ನಾನು ಒಂದು ಮತ್ತೆ ಬೋರ್ ಮಾಡಿಸ್ತಿ ಸರ್, ನಂಗೆ ಬೇಕಾದ ಆತ್ಮೀಯರ ಜೊತೆ ಹೇಳ್ಕೊಂಡು 9th ಬೋರ್ವೆಲ್ಲು. ಅದೇನಾಯ್ತು ಸರ್, 500 ಅಡಿ ಬೋರ್ ಓಡಿಸ್ತಿ, ಕೇವಲ 1.5 ಇಂಚು ನೀರು ಸಿಕ್ತು. ಜೂನ್ 30 ಶುಕ್ರವಾರ ಆಧುನಿಕ ತೋಟಗಾರಿಕಾ ಬೇಸಾಯ ಪದ್ಧತಿಗಳನ್ನು ಕುರಿತು ಮೈಸೂರು ವಲಯದ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ HM ನಾಗರಾಜ್ ಅವರೊಂದಿಗೆ ಸಂದರ್ಶನ. ನಾವು ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ಈಗ ಇದು ಯಾಕೆಂದರೆ ನಾವು ಯಾವುದೇ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಬೇಕಾದಾಗ ಏನು ಭೂಮಿ ಉತ್ತಮ ಆರೋಗ್ಯ ಪ್ರಮುಖ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಏನು ಕೊರತೆಗಳಿದೆ, ನಮ್ಮ ಮಣ್ಣು ಆರೋಗ್ಯವಾಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡ್ಕೊಳ್ಳೋದು ಉತ್ತಮ. ಜುಲೈ ಒಂದು ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೋರಣ ಅಲ್ಲಕ್ಕಪ್ಪ, ಈಗ ಒಳ್ಳೆ ಚಿಕ್ಕ ಚಿಕ್ಕ ಹುಡುಗಿರಂಗೆ ಇರ್ತವೆ, ಅವ್ರಿಗಿಂತ ಚಿಕ್ಕ ಇರೋರು ಆಂಟಿ ಅಂಕಲು ಅಂತಾರೆ, ಅದು ಸರಿಯಾಗಿ ಕಾಣಕ್ಕಿಲ್ಲ ನಂಗೆ ಮಾಮ್ ಅಂತ ಕರೀತಾರೆ, ಅದೇನು ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲಕ್ಕಪ್ಪ ಮಾಮ್. ನಂತರ ಪರಾಗ, ಕೋತಿಯ ಕೂದಲಿನಲ್ಲಿ ಕರಡಿಯ ಕೂದಲಿನಲ್ಲಿ ಕೆಂಜಿಗಳೇನಾದರೂ ಸೇರ್ಕೊಂಡ್ಬಿಟ್ರೆ ಅವಕ್ಕೆ ತುಂಬ ಇರಿಟೇಷನ್ ಆಗ್ತದೆ, ತಕ್ಕೊಳ್ಳೋಕೆ ಬರೋದಿಲ್ಲ, ಕಡಿಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಅವು ಅಲ್ಲಿಂದ ಉಚ್ಚೆದ್ದು ಓಡಲಿಕ್ಕೆ ಶುರುವಾಗ್ತವೆ. ಹಾಗಾಗಿ ಕೆಂಜಿಗಗಳು ಆನೆ ಕೋತಿ ಕರಡಿಗಳನ್ನು ಓಡಿಸ್ಲಿಕ್ಕೆ ತುಂಬ ನ್ಯಾಚುರಲ್ ಉಪಾಯಗಳು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.